ಅವರೆಲ್ಲರಿಗೂ ನಮಸ್ಕಾರ. ಸಂಬಾರು ಬೆಳೆಗಳ ಸುಸ್ಥಿರ ಬೇಸಾಯ ವಿಧಾನಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕೇಳುಗರೆ ತಮಗೆ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಇವತ್ತು ನನ್ನೊಂದಿಗೆ ಇದ್ದಾರೆ ಸಕಲೇಶ್ವರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಬಿಎ ವಾದಿರಾಜ್ ಅವರು. ನಮಸ್ಕಾರ ಡಾಕ್ಟರ್ ವಾದಿರಾಜ್ ಅವರು. ನಮಸ್ಕಾರ. ಹಾಗೆ ಇದೇ ಸಂಸ್ಥೆಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಕೆ ಎನ್ ಹರ್ಷ ಅವರು ಕೂಡ ನನ್ನೊಂದಿಗೆ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಹರ್ಷ ಅವರು. ನಮಸ್ಕಾರ ಸರ್. ಕೇಳಿದ್ರೆ ಈಗ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು. ಸಾಂಬಾರು ಬೆಳೆಗಳ ಸುಸ್ಥಿರ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಬಹುದು. ದೂರವಾಣಿ ಸಂಖ್ಯೆಗಳನ್ನು ಗಮನಿಸಿ 24628 24528 ಮತ್ತೊಮ್ಮೆ 24628 24528 ಹಾಸನದಿಂದ ಹೊರಗಿನಿಂದ ಕರೆ ಮಾಡುವವರಿಗಾಗಿ ಎಸ್ಟಿಡಿ ಕ್ರಮ ಸಂಖ್ಯೆ 08172. ಸಂಬಾರ ಬೆಳೆಗಳ ಸುಸ್ಥಿರ ಬೇಸಾಯ ವಿಧಾನಗಳನ್ನು ಕುರಿತ ನೇರ ಫೋನಿನ ಕಾರ್ಯಕ್ರಮ. ನನ್ನ ಜೊತೆಯಲ್ಲಿದ್ದಾರೆ ಸಕಲೇಶ್ಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಬಿ ಎ ವಾದಿರಾಜ್ ಹಾಗೂ ಡಾಕ್ಟರ್ ಕೆ ಎನ್ ಹರ್ಷ. ಮೊದಲ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತಿರಪ್ಪ? ಮಂಡ್ಯ ತಾಲೂಕು ದುದೋಬಳಿ ಗಾಣದಾಳ ಗ್ರಾಮ ಶಿವಪ್ರಸಾದ್ ಅಂತ ಸರ್. ಗಾಣದಾಳ ಶಿವಪ್ರಸಾದ? ಶಿವಪ್ರಸಾದ್ ಹೌದು ಸರ್. ಹೇಳಿ ಶಿವಪ್ರಸಾದ್ ಅವರು. ಸರ್, ನಾವು ಮಂಡ್ಯ ಏರಿಯಾದಲ್ಲಿ ಸಾಂಬಾರು ಬೆಳೆದು ಯಾವ್ದು ಬೆಳಿಬೋದು ಸರ್? ಶಿವಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ. ನೀವು ನಿಮ್ಮಲ್ಲಿ ಏನಾದ್ರೂ ಅಡಿಕೆ ತೋಟ ಅಥವಾ ತೆಂಗಿನ ತೋಟ ಏನಾದ್ರೂ ಇದೆಯಾ? ಇದೆ ಸರ್. ಹಾಗಿದ್ರೆ ನಿಮ್ಗೆ ಅಡಿಕೆ ತೋಟ ತೆಂಗಿನ ತೋಟದಲ್ಲಿ ನೀವು ಕಾಳುಮೆಣಸನ ಬೆಳಿಬಹುದು. ಒಂದು, ನೀರಿನ ಲಭ್ಯತೆ ನಿಮ್ಗೆ ಗ್ಯಾರಂಟಿ ಇರಬೇಕು. ಎರಡನೇದು, ಕಾಳುಮೆಣಸನ್ನ ಹೊರತುಪಡಿಸಿ ನೀವು ಬೆಳಿತೀನಿ ಅಂತಂದ್ರೆ ಜಾಯಿಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಮಂಡ್ಯ ಭಾಗದಲ್ಲಿ. ಹಾಗಾಗಿ ಕಸಿ ಮಾಡಿದಂತ ಜಾಯಿಕಾಯಿ ಗಿಡಗಳನ್ನ ಬೆಳಿಬಹುದು. ಆಯ್ತಾ? ಬೇರೆ ನಿಮಗ್ ನೀರಿನ ಲಭ್ಯತೆ ಇತ್ತು, ನಿಮ್ಗೆ ಆಸಕ್ತಿ ಇದೆ ಅಂತಂದ್ರೆ ಏಲಕ್ಕಿನೂ ಕೂಡ ನೀವು ಶ್ರಮ ವಹಿಸಿ ಮಾಡ್ತೀನಿ ಅಂತಂದ್ರೆ ಏಲಕ್ಕಿ ಕೂಡ ಚೆನ್ನಾಗಿ ಬರ್ತದೆ. ಯಾಕಂದ್ರೆ ನಾನು ಬಿಸಿ ಫಾರ್ಮಲ್ಲಿ ಓದಿರೋದ್ರಿಂದ ಗಾಂಡಾಳು ಮಲ್ಲಕ್ಕನಕಟ್ಟೆ ಎಲ್ಲ ಚೆನ್ನಾಗಿ ಗೊತ್ತು. ನೀರಿನ ಲಭ್ಯತೆ ಯಾವತ್ತೂ ತೊಂದರೆ ಆಗೋದಿಲ್ಲ. ಕಾವೇರಿ ಕೃಪಾ ಕಟಾಕ್ಷ ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ಮೂರು ಬೆಳೆನ ನೀವು ಚೆನ್ನಾಗಿ ಮಾಡಬಹುದು. ಹರ್ಷ ಅಂತ. ಒಳ್ಳೇದು ಶಿವಪ್ರಸಾದ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ. ತಿರುಗುನಗರ ಬಸವಣ್ಣ ಅಂತ ಹೇಳಿ. ಹೇಳಿ ಬಸವಣ್ಣ ಅವರೇ. ಏಲಕ್ಕಿ ಮೆಣಸಿನ ಬಗ್ಗೆ ಹೇಳ್ದಲ್ಲ ಸಂಬಾರ ಬೆಳೆ ಸರ್, ನಮಗೆ ತುಂಬಾ ಮಳೆ ಆಗಿದೆ ಸರ್. ಈ ಗಾಳಿ ಮಳೆ ಒಂದು ಸೋಮವಾರದಿಂದ ಸಮಯ ಇರೋದು. ಹೇಳಿ ಸರ್. ಹೇಳಿ. ತುಂಬಾ ಗಾಳಿ ಇದೆ, ಮೆಣಸೆಲ್ಲ ಸ್ವಲ್ಪ ಎಲ್ಲ ಪೂರಾ ಬೇರೆಲ್ಲ ಬಿಟ್ಟು ಮ್ಯಾಲ್ ಬಂದಿದೆ. ಅದಕ್ಕೆ ಏನಾರ ಮಾಡಬಹುದು ಏನು ಅಂತ ಕೇಳಂತ ಮಾಡಿದ್ವಿ. ಈಗ ಕಾಳು ಮೆಣಸುಗಳ ಮೊದಲು ಮಾಡಬೇಕಾದೇನಪ್ಪ ಅಂದ್ರೆ, ಈ ಬಡ್ಡೆ ಈ ಬಡ್ಡೆ ಒಳಗಿರುವಂತ ಮಣ್ಣೆಲ್ಲ ಹೋಗ್ಬಿಟ್ಟಿರ್ತದೆ ಸ್ವಲ್ಪ. ಈಗ ಮಳೆ ಸ್ವಲ್ಪ ನಿಂತ ಮೇಲೆ ನೀವು ಮಣ್ಣು ಎರಿಸಬೇಕಾಗತ್ತೆ. ಅದಕ್ಕೆ ಮುಂಚೆ ನೀವು ಏನಾದ್ರು ಈಗ ಒಂದ್ ವಾರದಿಂದ ಅಥವಾ ಎರಡು ವಾರದಿಂದ ಏನ್ ಕೆಮಿಕಲ್ ಹಾಕಿದ್ರಿ ಅದು ಮುಖ್ಯ. ಯಾಕಂದ್ರೆ ಮುಂಚೆ ಮುಂದೆ ಏನ್ ಮಾಡಕ್ ಹೇಳಕ್ ಮುಂಚೆ ನೀವ್ ಏನ್ ಮಾಡಿದ್ರೆ ಗೊತ್ತಾದ್ರೆ ಮುಂದೆ ಏನ್ ಮಾಡಕ್ ಅಂತ ಹೇಳ್ಬೋದು. ನಾವು ಅಂದ್ರೆ ಇದು ಹಾಕಿದ್ವಿ ಸರ್, 19-19 ಗೊಬ್ಬರ ಹಾಕಿದ್ರಿ? ಆಮೇಲೆ ಗೊಬ್ಬರ ಹಾಕಿದ್ವಿ, ಆಮೇಲೆ ಮತ್ತೇನು ಹಾಕಿಲ್ಲ. ಸ್ಪ್ರೇ ಮಾಡಿಲ್ಲ ಏನೂ? ಸ್ಪ್ರೇ ಮಾಡಿದ್ವಿ. ಏನ್ ಮಾಡಿದ್ರೆ ಸ್ಪ್ರೇನ? ಮೈಂಡ್ ಸುನ್ನ. ಆಮೇಲೆ ಏನು ಮಾಡಿಲ್ಲ. ಕೀಟನಾಶಿನಿ ಆಗ್ಲಿ ಅಥವಾ ರೋಗನಾಶಿನಿ ಏನು ಮಾಡಿಲ್ವಾ? ಯಾವ್ದು ಮಾಡಿಲ್ಲ ಸರ್, ಮಾಡಿಲ್ಲ. ಇಷ್ಟವರೆಗೂ ನಾವು ಯಾವ್ದು ಮಾಡಿಲ್ಲ. ಸೊ ಹಾಗಾಗಿ ಈಗ ನೀವು ಈಗ ನಡೆದಾಗ ಮಣ್ಣಿನ ಬೇರೆಗೆ ಮುಂಚೆ ಒಂದು ಸೇವಾಸಿನ ಸಿಗುತ್ತೆ, ಕಾಪರ್ ಆಕ್ಸೈಡ್ ಕ್ಲೋರೈಡ್, ಅದು 2.5 ಗ್ರಾಮ್ ಒಂದ್ ಲೀಟರ್ಗೆ. ಆಯ್ತಾ? ಅಂದ್ರೆ ಒಂದ್ ಬ್ಯಾರಲ್ಗೆ 500 ಗ್ರಾಮ್ ಹಾಕೊಂಡು ಅಟ್ಲೀಸ್ಟ್ 2-3 ಲೀಟರ್ ಅದು ಬಳ್ಳಿ ನೋಡ್ಕೊಂಡು ಸುಮ್ಮ ಹಳೆ ಬಳ್ಳಿಗಳಾದ್ರೆ ಇಳುವರಿ ಕೊಡ್ತಿದ್ರೆ 5 ಲೀಟರ್ ತಂಗ ಕೊಡಬಹುದು. ಚಿಕ್ಕ ಬಳ್ಳಿಗಾದ್ರೆ ಕನಿಷ್ಠ 2 ಲೀಟರ್ಗಳು ನೀವು ಸಿಒಸಿನ ನೀವು ಬಡ್ಡೆಗೆ ಹುಯ್ಬೇಕು. ನಂಬರ್ ಒಂದು. ಎರಡನೇ, ಸ್ವಲ್ಪ ಇನ್ನೊಂದು 2-3 ವಾರ ಕಳೆದ ಮೇಲೆ ಸ್ವಲ್ಪ ಒಂದು ವಾತಾವರಣ ಕ್ಲಿಯರ್ ಆದ್ಮೇಲೆ ಒಂದು 1% ಬೋರ್ಡೋ ಮಿಕ್ಸರ್ ಸ್ಪ್ರೇ ಮಾಡೋದು ಕೂಡ ಒಳ್ಳೇದು. ಆಯ್ತಾ? ಇವೆರಡು ಮಾಡಿ ಸಾಕಾಗುತ್ತೆ ಸರ್. ಈಗ ಮಣ್ಣು ಈಗ ಇಷ್ಟು ಶೀತದಲ್ಲಿ ಹಾಕಿದ್ರೆ ಅದು ಅಲ್ಲ, ಮಣ್ಣು ಜಾಸ್ತಿ ಹಾಕ್ಬಾರ್ದು ಮಣ್ಣ ಅದ್ರ ಮೇಲೆ. ಬೇರುಗಳು ಮಾತ್ರ ಹೊರಗಡೆ ಕಾಣಬಾರದು. ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಅಲ್ಲೇ ಇರುವಂತ ಮಣ್ಣುಗಳನ್ನ ನೀವು ಬಡ್ಡೆ ಬೇರುಗಳ ಸ್ವಲ್ಪ ಮುಚ್ಚಬೇಕು ಅಷ್ಟೇ. ಹೌದಾ? ಅಷ್ಟೇ. ಹಾಗಾಗಿ ಜಾಸ್ತಿ ಹೊರಗಡೆ ಮಣ್ಣು ತಂದು ಹಾಕೋದು ಅಥವಾ ಅಲ್ಲಿರೋ ಕೆಸರ ಮಾಡೋದು ಕೆಸರು ಮಾಡೋದು ಬೇಕಾಗಿಲ್ಲ. ಹೌದಾ? ಅದೇ ಈಗ ಜಾಸ್ತಿ ಮಣ್ಣ, ಈಗ ಮಳೆ ಇದೆಯಲ್ಲ ಫುಲ್. ಈಗ ಈಗ ಈಗ ಏನು ಮಾಡಕ್ ಬರದಿಲ್ಲ ಈಗ. ಈಗ ನೀವು ಈಗ ಸಿ ಒ ಸಿ ಕೂಡ ನೀವು ಹಾಕಿದ್ರೆ ಈಗ ಈಗ ಹಾಕಿದ್ರೆ ಇನ್ನೊಂದ್ ಗಂಟೆಗೆ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗುತ್ತೆ ಸ್ವಲ್ಪ ನಿಂತ ಮೇಲೆ. ಹಾಗಾಗಿ ಅದ್ ಕಸ ಮಾಡಿದ್ರೆ ಬಹಳ ಮುಖ್ಯ ಆಗುತ್ತೆ ಸರ್. ಫುಲ್ ಹಳದಿ ಆಗಿರುತ್ತಲ್ಲ ಆ ಬೆಳಿಗ್ಗೆ ಏನ್ ಮಾಡೋದು? ಅಲ್ಲ ಈಗ ಸಿ ಒ ಸಿ ಹಾಕಿದ್ರೆ ಮತ್ತೆ ರಿಕವರ್ ಆಗುತ್ತೆ. ಆಯ್ತಾ? ಆಗುತ್ತೆ ಆಯ್ತಾ. ಆಮೇಲೆ ಆಮೇಲೆ ಇನ್ನೊಂದು ಎರಡು ವಾರ ಮೂರು ವಾರ ಬಿಟ್ಕೊಂಡ್ಬೇಕಾದ್ರೆ ನಮ್ಮ ಮನೆಗೆ ನಾವು ನಂಬರ್ ಕೊಟ್ಟಿರ್ತೀವಿ. ನಾವು ದೋಣಿಗೆಲ್ಲ ಇರ್ತೀವಿ. ಆ ನಂಬರ್ಗೆ ನೀವು ಮತ್ತೆ ಫೋನ್ ಮಾಡ್ಕೊಂಡು ಸರಿ ಬಂದಿದೆ ಸರ್. ಈಗ ಅದೇ ಆಗ್ಲಿ, ಬಸವಣ್ಣ ಅವರೇ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ಮೈಸೂರು ಜಿಲ್ಲೆ ಶ್ರೀ ನರಸಿಂಹ ತಾಲೂಕು ಸೋಸ್ಲೆ ಗ್ರಾಮದಿಂದ ಮಾದೇಶ್ ಶೆಟ್ರ ಮಾಡೋ ನಮಸ್ಕಾರಗಳು ಕಾರ್ಯಕ್ರಮ ಕಾಟ್ನ ಸ್ವಾಗತ ಗುರುಗಳೇ. ಹೇಳಿ ಮಾದೇಶ್ ಶೆಟ್ರ. ಆರೋಗ್ಯನ ಸರ್? ಆರೋಗ್ಯವಾಗಿದ್ದೀವಿ. ನಿಮ್ ಕಡೆ ಮಳೆ ಬೆಳೆ ಹೇಗೆ? ಮಳೆ ಉಂಟಾ ಇದೆ. ಈಗ ಮೊನ್ನೆ ಕಾಲುವೆ ನೀರು ಕೊಟ್ಟಿದ್ದಾರೆ ಸರ್. ಓಕೆ. ಕಾವೇರಿ ನದಿ ತುಂಬ ಹರಿತಾ ಇದೆಯಾ? ಹೌದು ಗುರುಗಳೇ. ಆಯ್ತು, ಪ್ರಶ್ನೆ ಕೇಳಿ ಶೆಟ್ರ. ಸರ್, ಈ ಸಾಂಬಾರ ಪದಾರ್ಥಗಳನ್ನ ಪಾಂಡಿ ಹೊಸ್ಕೊಳ್ಳಿ ಬೆಳ್ಕೋಬಹುದೆ ಅಂತ ನನ್ನ ಉದ್ದೇಶ. ಶ್ರಮಾನ ದಯವಿಟ್ಟು ತಗೋಬೇಡಿ ಶೆಟ್ರ. ಸಾಂಬಾರ್ ಪದಾರ್ಥ ನೀವು ಪಾಲಿಹೌಸಲ್ಲಿ ಬೆಳೆಯೋ ಆಗಿದ್ರೆ ಕೇವಲ ಹಸಿರು ಮೆಣಸಿನಕಾಯಿ ಮಾತ್ರ, ಅದನ್ ಬಿಟ್ಟು ಮಿಕ್ಕದನ್ನ ದಪ್ಪ ಮೆಣಸಿನಕಾಯಿನ ಬೆಳಿಬಹುದು, ಹಸಿರು ಮೆಣಸಿನಕಾಯಿ ಬೆಳಿಬಹುದು. ಅದನ್ ಬಿಟ್ಟು ಸಾಂಬಾರ್ ಪದಾರ್ಥಗಳನ್ನ ಪಾಲಿಹೌಸಲ್ಲಿ ಬೆಳಿತೀನಿ ಅಂತ ಅನ್ನೋದು ದೊಡ್ಡ ಚಾಲೆಂಜ್. ದಯವಿಟ್ಟು ಆ ಶ್ರಮನ ತಗೊಳಕ್ ಹೋಗ್ಬೇಡಿ. ಒಳ್ಳೆ ಮಾಹಿತಿ ನೀಡಿ ಸರ್. ನಿಮ್ಗೆ ತುಂಬಾ ಅಭಿನಂದನೆ. ಶುಭರಾತ್ರಿ ಗುರುಗಳೇ. ಒಳ್ಳೇದು ಮಾದೇಶ್ ಶೆಟ್ರ. ಈಗ ಸುಸ್ಥಿರ ಬೇಸಾಯ ಸಾಂಬಾರು ಬೆಳೆಗಳಲ್ಲಿ ಅಂತಂದ್ರೆ ಏನು, ತುಂಬಾ ಸೂಕ್ಷ್ಮ ಹೇಳಿ ಡಾಕ್ಟ್ರೆ. ಸುಸ್ಥಿರ ಅಂದ್ರೆ ಈಗ ನಾವು ಮಾಡ್ತಿರುವಂತ ಪದ್ಧತಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ. ಈಗ ಇದುವರೆಗೂ ಏನಾಯ್ತು, ನಮಗೆ ನಮ್ಮ ಬೆಳೆಗಾರರಿಗೆ ಹೆಚ್ಚಿನ ಉತ್ಪಾದನೆ ಬೇಕು, ಹೆಚ್ಚಿನ ಉತ್ಪಾದನೆ ಬೇಕು ಅಂತ ಒಂದು ಉತ್ಸಾಹ ಇತ್ತು. ಅದೇ ರೀತಿ ಉತ್ಪಾದನೆ ಕೂಡ ನಮ್ಮ ದೇಶದಲ್ಲಿ ಎಲ್ಲ ಬೆಳೆಗಳಲ್ಲೂ ಆಗಿದೆ, ಅದೇ ರೀತಿ ಸಾಂಬಾರು ಬೆಳೆಗಳಲ್ಲೂ ಆಗಿದೆ. ಆದರೆ ಇನ್ನು ಮುಂದೆ ಇದೇ ರೀತಿ ನಾವು ಖರ್ಚು ಮಾಡಿಕೊಂಡು ಇದೇ ರೀತಿ ನಮ್ಮ ಮಣ್ಣಿನ ಪರಿಸರ ಮತ್ತು ಮಣ್ಣಿನ ಒಂದು ಗುಣಮಟ್ಟ ಆಗಲಿ ಅಥವಾ ಪರಿಸರನ ಹಾಳು ಮಾಡೋ ದೃಷ್ಟಿಯಿಂದ ನಾವು ಮುಂದಿನ ದಿನಗಳಲ್ಲಿ ಸುಸ್ಥಿರ ಕೃಷಿ ಅಂದ್ರೆ ಏನಂದ್ರೆ ಕಡಿಮೆ ಪ್ರಮಾಣದ ಈ ಒಂದು ರಾಸಾಯನಿಕವನ್ನು ಉಪಯೋಗಿಸಿಕೊಂಡು ನಮ್ಮಲ್ಲಿರುವಂತಹ ನಮ್ಮ ಕೊಟ್ಟಿಗೆ ಗೊಬ್ಬರಗಳಾಗಬಹುದು ಅಥವಾ ಬಯೋ ಏಜೆಂಟ್ಗಳಾಗಬಹುದು ಅಥವಾ ಬಯೋ ಫರ್ಟಿಲೈಸರ್ಗಳಾಗಬಹುದು, ಅದನ್ನೆಲ್ಲ ನಾವು ಉಪಯೋಗಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡೋದೇ ಒಂದು ಸುಸ್ಥಿರ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಹೇಳಿ ಸರ್. ಯಾರು ಇಲ್ಲಿಂದ? ಸರ್, ನಾವು ಸಾಲ್ಗಾನೆ ದೇವಿಹಳ್ಳಿಯಿಂದ, ಹಾಸನ ತಾಲೂಕು, ರವೀಶ್ ಅಂತ. ಹೇಳಿ ರವೀಶ್. ಒಂದು 100 ಗುಣಿ ಮೆಣಸು ಹಾಕಿದ್ದು ಸರ್, ಹೋದ ಸತಿ ಚೆನ್ನಾಗಿ ಬಂದಿತ್ತು. ಈ ಸತಿ ಸಿಒಸಿ ಬೋರ್ಡೋ ಎಲ್ಲ ಸ್ಪ್ರೇ ಮಾಡಿದ್ದು ಇವು ಬಂದೇ ಇಲ್ವಲ್ಲ ಸರ್ ಹೂವು? ಅಲ್ಲ, ಆಕ್ಚುಲಿ ಈಗ ಅದು ಎಷ್ಟು ವರ್ಷ ಆಗಿದೆ ಹೇಳಿ? ಎಷ್ಟು ವರ್ಷ ಆಯ್ತು ಹಾಕೊಂಡು? ಇದು 4ನೇ ವರ್ಷ ರನ್ನಿಂಗ್ ಸರ್. ಹೋದ ವರ್ಷ ಒಳ್ಳೆ ಪೈರ್ ಬಂದಿತ್ತು. ಓಕೆ, ನೀವು ನೋಡಿ ಈಗ ಪನ್ನೀರ್ ಒಂದು ವೆರೈಟಿ ಇದ್ರೆ ಅದು ವರ್ಷ ವರ್ಷನೂ ಒಂದೇ ರೀತಿಯಲ್ಲಿ ಇಳುವರಿ ಕೊಡಲ್ಲ. ಸೊ ಈಗ ಹೋದ ವರ್ಷ ಚೆನ್ನಾಗಿ ಕೊಟ್ಟಿದ್ರೆ ಈ ವರ್ಷ ಕಡಿಮೆ ಇರುತ್ತೆ, ಮತ್ತೆ ಮುಂದಿನ ವರ್ಷ ಮತ್ತೆ ಜಾಸ್ತಿ ಬರುತ್ತೆ. ಹಾಗಾಗಿ ಸೊ ಅದಕ್ಕಾಗಿ ನೀವೇನು ಹೆಚ್ಚಿನ ಒಂದು ಚಿಂತೆ ಮಾಡಬೇಕಾಗಿಲ್ಲ. ಬಟ್ ಸ್ವಲ್ಪ ಮಟ್ಟಿಗಾದ್ರೂ ಬರುತ್ತೆ. ನೀವು ಸ್ವಲ್ಪ ಬಂದಿಲ್ಲ? ಇಲ್ಲ, ಅಲ್ಲೇ ಒಂದ್ 100-25% ಬಂದಲ್ಲ ಸರ್. ಹೊಸ ಚಿಗುರು ಏನಾದ್ರೂ ಬಂದಿದ್ಯಾ? ಚಿಗುರು ಐತೆ ಸರ್, ಚಿಗುರೆಲ್ಲ ಅಲ್ಲೇ ಇದೈತೆ. ಬೇಸಿಗೆನಲ್ಲಿ ಸರಿಯಾಗಿ ಕೊಟ್ಟಿದ್ರೆ ಮಾರ್ಚ್ ಏಪ್ರಿಲ್ ಮೇ ನಲ್ಲಿ ಕೊಟ್ಟಿ ಸರ್, ನೀರೆಲ್ಲ ಕಂಪಲ್ಸರಿ ಕೊಟ್ಟಿನಿ. ಈ ಸತಿ ಏನ್ ಪ್ರಾಬ್ಲಮ್ ಅನ್ನೋದು ಗೊತ್ತ ಹಾಗಿದ್ರೆ ಒಂದ್ ಕೆಲಸ ಮಾಡಿ, ಇನ್ನು ಅದು ಹೊಸ ಗರಿಗಳು ಬಂದಿಲ್ಲ ಅಂತಂದ್ರೆ ಮಾನೋ ಅಮೋನಿಯಂ ಫಾಸ್ಫೇಟ್ ಎನ್ಎಪಿ ಅಂತ ಬರ್ತದೆ ಗೊಬ್ಬರ, ಎನ್ಎಪಿ ನೀರಿನಲ್ಲಿ ಕರಗುವಂತ ಗೊಬ್ಬರ, 1 kg ಪ್ಯಾಕೆಟ್ ಗಳು ಸಿಗ್ತದೆ. ಅದನ್ನ 1 liter ನೀರಿಗೆ 5 gram ಅಥವಾ 1 barrel 1 kg ಹಾಕೊಂಡು ಸ್ಪ್ರೇ ಮಾಡಿ ನಂತರ ಗರಿಗಳು ಹೊರಡುತ್ತೆ. ಸರ್, ಇದು ಪಣಿಯೂರು 5 ಸಿಗುತ್ತಾ ನಿಮ್ಮ ಹತ್ರ? ಸಿಗುತ್ತೆ, ಈಗ ಸದ್ಯ ಇಲ್ಲ, ಸಿಗುತ್ತೆ, ನಮ್ಮ ಸ್ಟೇಷನ್ ಅಲ್ಲಿ ಸಿಗುತ್ತೆ. ಅಲ್ಲ, ಇನ್ನೊಂದ್ ತಿಂಗಳು ಕಳೆದ ಖಂಡಿತ ಸಿಗುತ್ತೆ, ಆ ಟೈಮ್ ಸಿಗುತ್ತೆ, ಇದ್ದದೆಲ್ಲ ಖಾಲಿ ಆಗಿದೆ. ಅಲ್ಲ, 1 ಸಿಗಲ್ಲ, ಮುಂದಿನ ಮಾರ್ಚ್ ಏಪ್ರಿಲ್ ಬಂದ್ರೆ ಸಿಗುತ್ತೆ. ಈ 1 ಸಿಗಲ್ಲ, ಎಲ್ಲ ಖಾಲಿ ಆಗೋಗಿದೆ. ಸರಿ ಸರ್, ಓಕೆ. ಆಗ್ಲಿ ರಮೇಶ್ ಅವರೇ, ವಂದನೆಗಳು. ಮುಂದಿನ ರವೀಶ್ ಸರ್. ರವೀಶ್ ಅವರೇ ನಮಸ್ಕಾರ. ಓಕೆ, ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್. ಹೇಳಿ ಸರ್. ಸರ್, ಮಂಡ್ಯ ತಾಲೂಕು ದುದ್ದಾವಳಿ ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ. ಹೇಳಿ ಚಂದ್ರ ಅವರು. ಸರ್, ಈ ಚಕ್ಕೆ ಗಿಡ, ಲವಂಗಿ ಗಿಡಗಳ ಹೊಲಗಳು ಬದಿ ಮೇಲೆ ಹಾಕಬೇಕು ಸರ್? ಯಜಮಾನ್ರೆ, ನಾನು ಮಂಡ್ಯದವನೆ, ಹಂಗಾಗಿ ನೇರವಾಗಿ ಹೇಳ್ತಾ ಇದೀನಿ. ಈ ಚಕ್ಕೆ ಲವಂಗ, ಚಕ್ಕೆನ ಓಪನ್ ಏರಿಯಾದಲ್ಲಿ ಬೆಳಿಬಹುದು, ಲವಂಗ ಬೆಳಿಲಿಕ್ಕೆ ನಿಮ್ಗೆ ನೆರಳು ಬೇಕು. ಮಂಡ್ಯ ಭಾಗದಲ್ಲಿ ಲವಂಗ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಿಮ್ಮ ಆಸಕ್ತಿಗೆ ಒಂದೆರಡು ಚಕ್ಕೆ ಗಿಡ ಹಾಕೊಳ್ಳಿ, ಅದ್ರ ಬದಲು ನೀವು ಜಾಯಿಕಾಯಿ ಹಾಕೊಬಹುದು ನೆರಳಿತ್ತು ಅಂತಂದ್ರೆ, ತೆಂಗಿನ ತೋಟ ನೆರಳು ಅಥವಾ ಅಡಿಕೆ ತೋಟದ ನೆರಳಿದ್ರೆ ನೀವು ಜಾಯಿಕಾಯಿ ಹಾಕೊಂಡು ಹತ್ರ ಇಲ್ಲ, ಓಪನ್ ಏರಿಯಾ ಆದ್ರೆ ದಯವಿಟ್ಟು ಬೇಡ. ಅಲ್ಲ ನೆರಳಬೇಕಲ್ಲ ಮರಗಳು, ನೆರಳಬೇಕು. ಆಗ್ಲಿ ಸರ್, ವಂದನೆಗಳು, ನಮಸ್ಕಾರ. ಸಂಬಾರ ಮಂಡಳಿ ಸಂಬಾರ ಬೆಳೆಗಳ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಏನಾದರೂ ಅಭಿವೃದ್ಧಿ ಮಾಡಿದ್ಯಾ? ಖಂಡಿತ ಮಾಡಿದೆ. ಈಗ ಕಾಳು ಮೆಣಸಾಗಲಿ, ಶುಂಠಿಗಾಗಲಿ, ಅರಶಿನಕ್ಕಾಗಲಿ ಮತ್ತು ಎಲೆಕ್ಕಿಗೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ನಾವು ಪ್ಯಾಕೇಜ್ಗಳನ್ನ ಒಂದು ಬುಕ್ಲೆಟ್ ಕೂಡ ಮಾಡಿದ್ವಿ. ಸೊ ಅದನ್ನ ನಮ್ಮ ಸಂಬಾರ ಮಂಡಳಿ ನಮ್ಮ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಅದು ನಿಮಗೆ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬೇರೆ ಬೇರೆ ಯಾವ್ಯಾವ ಸಂಸ್ಥೆಗಳು ಈ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ವಿಚಾರವಾಗಿ ಭಾರತೀಯ ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್, ನಾವು ರವಿಕುಮಾರ್ ಅಂತ. ಎಲ್ಲಿಂದ? ಚಂದ್ರಪಟ್ಟಣ ತಾಲೂಕು. ಹೇಳಿ ರವಿಕುಮಾರ್. ಸರ್, ನಮ್ದು ಏಲಕ್ಕಿ ಬೆಳಿಬೇಕು ಅಂತ ಅನ್ಕೊಂಡಿದ್ವಿ. ಸಂತೋಷ. ಟೈಮು ಯಾವ್ದೇ ರೀತಿ ಅನುಭವ ಇಲ್ಲ ಅಥವಾ ಅದು ಬಗ್ಗೆ ಏನೋ ಇದೆ ಇಲ್ಲ, ಅದು ನಮ್ ಸೈಡ್ ಏನಾದ್ರು ಬೆಳಿಬೋದಾ ಅಥವಾ ಮಲ್ನಾಡ್ ಸೈಡ್ ಅಲ್ಲಿ ಅಷ್ಟೇ ಬೆಳಿಬೋದಾ ಯಾವ ತರ ಅಂತ? ಹಾಗೇನಿಲ್ಲ, ಈಗ ಈಗ ಓಪನ್ ಏರಿಯಾದಲ್ಲಿ ಏಲಕ್ಕಿ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಗೇನಾದ್ರೂ ಅಡಿಕೆ ತೋಟ ಇದೆಯಾ? ಇಲ್ಲ ಸರ್, ಅಂದ್ರೆ ಇದು ಪೂರ್ತಿ ಖಾಲಿ ಜಾಗ ಇದೆ, ಒಂದೂವರೆ ಎಕರೆ. ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಬಹಳ ಕಷ್ಟ. ಯಾಕಂದ್ರೆ ಅದಕ್ಕೆಲ್ಲ ನೀವು ಸೇನೆ ಹಾಡಕೊಂಡು ಎಲ್ಲ ಮಾಡಿದ್ರೆ ಬಹಳ ಬಹಳ ಖರ್ಚು ಬರುತ್ತೆ ಮತ್ತು ಕೊನೆಯಲ್ಲಿ ನಿಮಗೆ ಹೆಚ್ಚಿನ ಒಂದು ವರಮಾನ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಅಡಿಕೆ ಅಡಿಕೆ ಇದ್ರೆ ಮಾತ್ರ ನೀವು ಅಡಿಕೆ ನೆರಳಲ್ಲಿ ಇದಕ್ಕೆ ಪ್ರಯತ್ನ ಮಾಡಬಹುದು. ಓಪನ್ ಏರಿಯಾದಲ್ಲಿ ಮಾಡಕ್ ಆಗಲ್ಲ. ತೆಂಗಿನ ತೋಟದಲ್ಲಿ ಬೆಳಿಬಹುದು ಅಂತಾರೆ. ತೆಂಗಿನ ತೋಟದಲ್ಲಿ ಬೆಳಿಬಹುದು ಆದ್ರೆ ಬಹಳ ಕಷ್ಟ ಇದೆ, ಯಾಕಂದ್ರೆ ತೆಂಗಿನ ಗೆರೆಗಳು ಇಲಿಕೆ ಮೇಲೆ ಬಿದ್ದರೆ ಅದು ಮತ್ತೆ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಅಡಿಕೆದಾದ್ರೂ ಪರವಾಗಿಲ್ಲ, ಅದಕ್ಕೆಲ್ಲ ಸ್ವಲ್ಪ ಅಷ್ಟೊಂದು ತೂಕ ಇರಲ್ಲ ಗರಿಗಳು. ಇದು ಇದು ಏಲಕ್ಕಿಗೆ ಏಲಕ್ಕಿ ಮೇಲೆ ಏನಾದ್ರು ಒಂದು ಅಡಿಕೆ ಅಡಿಕೆ ಪಟ್ಟಿ ಎಲ್ಲ ಪಟಿಕೆ ಪಟಿಕೆ ಆಗಲಿ ಅಥವಾ ಅಡಿಕೆದು ಎಲೆ ಸೋಗೆ ಅಂತ ಬಿದ್ದರೆ ಬಹಳ ಕಷ್ಟ ಆಗುತ್ತೆ ಮತ್ತೆ ಅದು ಪ್ಲಾಂಟ್ ಎಲ್ಲ ಹಾಳಾಗುತ್ತೆ. ಹಾಗಾಗಿ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಏಲಕ್ಕಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಚಂದ್ರಪಟ್ಟಣದಲ್ಲಿ ನೀವು ಏಲಕ್ಕಿ ಬಿಟ್ಟು ಬೇರೆ ಮಾಡಿದ್ರೆ ಒಳ್ಳೇದು, ಬೇರೆ ಸಾಂಬಾರು ಬೆಳೆಗಳನ್ನ. ಒಳ್ಳೇದು ರವಿಕುಮಾರ್ ಅವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಬೇಟಿಗಾರೇ, ಶಿವಕುಮಾರ್ ಅಂತ ಹೇಳಿ. ಹೇಳಿ ಶಿವಕುಮಾರ್. ಈಗ ನಾವು ಅಡಿಕೆ ತೋಟದ ಒಳಗಡೆ ಒಂದು 100 ಕೂಡ ಇದನ್ನ ಏಲಕ್ಕಿ ಹಾಕಿದೀನಿ. ಒಂದ್ ತಿಂಗಳ ಆಯ್ತು. ಅದಕ್ಕೆ ಮೇಂಟೆನೆನ್ಸ್ ಏನೇನ್ ಮಾಡ್ಬೇಕು ಈಗ ಅಂತ ಕೇಳ ಅಂತ ಫೋನ್. ಯಾವ ತಳಿ ಹಾಕಿದ್ರಿ ಸೊಮ್ಮೆ? ನಾವು ಇಲ್ಲಿ ಲೋಕಲ್ ಸರ್. ಲೋಕಲ್ ಬೆಟ್ಟದ ಮನೆಯಲ್ಲಿ ಬುಟ್ಟಿ ಗಿಡ ಕೇಳಿದ್ರು ಅದು ಖಾಲಿ ಆಗಿದೆ ಅಂದ್ರು. ಅದಕ್ಕೀಗ ನಾವು ಈಗ ಲೋಕಲ್ ಅಲ್ಲಿ ತರಿಸಿ ಹಾಕಿದೀನಿ, ಒಂದ್ 100 ನೋಡ್ಬಿಡಣ. ಓಕೆ, ಈಗ ಈಗ ನೀವು ಒಂದು ಏಲಕ್ಕಿ ಗಿಡ ಹಾಕೊಂಡು ಎಷ್ಟು ದಿನ ಆಯ್ತು? ಒಂದ್ ತಿಂಗಳಾಯ್ತು ಸರ್. ಏಲಕ್ಕಿ ಗಿಡಕ್ಕೆ ನೀವು ಮೊದಲು 2.5 ತಿಂಗಳು 3 ತಿಂಗಳು ಏನು ಮಾಡಬೇಕಾಗಿಲ್ಲ, ಆಯ್ತಾ? ಹೊಸ ಜಾಗದಲ್ಲಿ ಆ ಏಲಕ್ಕಿ ಎಸ್ಟಾಬ್ಲಿಷ್ ಹೊಸ ಕದ್ದುಗಳು ಬಂತು ಅಂದ್ರೆ ಅದು ಚೆನ್ನಾಗಿ ನಿಮ್ಮ ಪ್ರದೇಶಕ್ಕೆ ಅದು ಸೂಕ್ತವಾಗಿರುತ್ತೆ. ಹಾಗಾಗಿ ನೀವು ಏನಾದ್ರು ಕೂಡ ಮುಂದಿನ ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಗಿಡ ಹಾಗೆ ನೋಡ್ಕೊಂಡು ಅದಕ್ಕೇನ್ ಮಾಡಬೇಕು ಅಂತ ನಾವು ನಮ್ಮ ದೂರವಾಣಿ ಸಂಖ್ಯೆ ಕೊಡ್ತೇವೆ, ಫೋನ್ ಮಾಡಿಕೊಂಡು ಆ ರೀತಿ ಮಾಡಿದ್ರೆ ಬಹಳ ಒಳ್ಳೇದು. ಈಗ ಮಳೆ ಇದೆ, ಬರುತ್ತೆ ಬರುತ್ತೆ. ಈಗ ಈಗ ಮಣ್ಣಲ್ಲಿರುವಂತ ಫಲವತ್ತತೆ ಸಾಕು ಅದಕ್ಕೆ ಬಿಗಿನಿಂಗ್. ಮೆಣಸು ಅಡಿಕೆಗೆ ಮೆಣಸಿನ ಬೀಳ ಸರ್ ಬಂದಿದೆ ಸರ್, ಕೊಡ್ತಿದ್ವಿ. ವೆರಿ ಗುಡ್, ಒಳ್ಳೇದು. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬರುತ್ತೆ, ಖಂಡಿತ ಬರುತ್ತೆ. ಈಗ ಹೆಚ್ಚಿನ ಮಳೆ ಇದೆ, ಹಾಗಾಗಿ ಈಗ ಏನೇ ಒಂದು ಕೃಷಿ ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಇಲ್ಲ. ನೀರು ಬೆಳೆದಾರ ನಿಂತ ಬೆಟರ್ ಮನೆಯಲ್ಲಿ ಮತ್ತೆ ಗಿಡ ಸಿಗುತ್ತೆ ಸರ್. ಇಲ್ಲ, ಈ ವರ್ಷ ಗಿಡಗಳ ಆಗೋಗಿದೆ. ಇಂದ್ರು ಕೂಡ ಇನ್ನು ನೆಕ್ಸ್ಟ್ ಹಾಕೋಣ ಅಂತ ಇದ್ದೀನಿ. ಗಿಡ ಎಲ್ಲೂ ಇಲ್ಲ, ಎಲ್ಲಕ್ಕೆ ಸಿಗಲ್ಲ, ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಆಯ್ತಾ? ಸರಿ ಸರ್, ಆಯ್ತು. ಒಳ್ಳೇದು ಶಿವಕುಮಾರ್ ಅವರೇ, ನಮಸ್ಕಾರ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ, ಹೇಳಿ ಸರ್. ಸರ್, ನಮ್ದು ಕಾಳು ಮೆಣಸು ಈಗ ಆಲ್ರೆಡಿ ಕೆಲವು ಹಾಕಿದೀವಿ ಸರ್. ನಿಮ್ಮ ಹೆಸರು? ಊರು ನಾರಾಯಣ ಅಂತ ಹೇಳಿ ಸರ್. ಕಾರ್ಮಗೆ ಹೇಳಿ. ನಾರಾಯಣ ಹಾನ್ಬಳ ಕಾರ್ಮಗೆ ಸರ್. ನಮ್ದು ಮೆಣಸು ಈಗ ಆಲ್ರೆಡಿ ಹಾಕಿದೀವಿ ಸರ್. ಅದಕ್ಕೆ ಈಗ ಮಳೆ ಹೆವಿ ಬರ್ತಾ ಇದೆ ಈಗ. ಅದು ಬೋರ್ಡ ಹೊಡೆದಿದೀವಿ, ಆದ್ರೂ ಸ್ವಲ್ಪ ಟೈಮ್ ಬಿಟ್ರೆ ಕೊಳೆ ಜಾಸ್ತಿ ಬರೋದು. ಹಾಗಾಗಿ ಸರ್ ನಾವು ಅದನ್ನ ಈಗ ಮತ್ತೆ ಈಗ ಏನ್ ಮಾಡ್ಬೋದು, ಬಡ್ಡೆಗೆ ಏನಾದ್ರು ಸುಣ್ಣ ಹಾಕ್ಬೋದಾ ಏನು ಅಂತ ಕೇಳಂತ ಸರ್. ಬೀಡು ತುಂಬಾ ಹಳೆ ಬೀಡುಗಳ ಹೊಸ ಗಿಡಗಳು ಹಾಕಿರೋ ಹಸುದು ಇದೆ ಸರ್, ಹಳೇದು ಇದೆ, ಒಂದು ಐದಾರು ವರ್ಷದ್ದು ಇದೆ. ಹಳೆ ಬೀಡುಗಳಲ್ಲಿ ದಯವಿಟ್ಟು ಗಮನಿಸಿ, ನೆಲದ ಮೇಲೆ ಬಳ್ಳಿಗಳು ಹರಡೋಗಿದ್ಯಾ ಅಂತ ಹೊರಟಿದಾವೆ. ದಯವಿಟ್ಟು ಆ ನೆಲದ ಮೇಲೆ ಹೊರಟಿರುವಂತಹ ಬಳ್ಳಿಗಳು ನೆಲದ ಸಂಪರ್ಕಕ್ಕೆ ಬರಕೂಡುದು ಮಳೆಗಾಲದಲ್ಲಿ, ಅದನ್ನ ಎತ್ತಿ ಮೇಲ್ ಕಟ್ಟಿಸಿ ಆಯ್ತಾ. ಆ ನಂತರ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ರಿಡೋಮಿಲ್ ಗೋಲ್ಡ್ ಆಗ್ಬೋದು ಅಥವಾ ಮ್ಯಾಟ್ಕೋ ಆಗ್ಬೋದು. ಇದನ್ನ ಕರಗಿಸ್ಬಿಟ್ಟು ಪ್ರತಿ ಬುಡಕ್ಕೆ 3-4 ಲೀಟರ್ಷ್ಟು ಡ್ರಂಚಿಂಗ್ ಮಾಡಿ. ಅದಾದ ನಂತರ ನಮ್ಮ ಸಂಸ್ಥೆನಲ್ಲಿ ಟ್ರೈಕೋಡರ್ಮ ಮತ್ತೆ ಸುಡೋಮನಾಸ್ ಅಂತ ಬರ್ತದೆ. 20 ದಿನಗಳ ನಂತರ ಅಂದ್ರೆ ರಿಡೋಮಿಲ್ ಅಥವಾ ಮ್ಯಾಟ್ಕೋನ ಬಳಸದ 20 ದಿನಗಳ ನಂತರ ಈ ಟ್ರೈಕೋಡರ್ಮ ಮತ್ತೆ ಸುಡೋಮನಾಸ್ ನ ಬುಡಕ್ಕೆ ಕೊಡುವಂತ ಪ್ರಯತ್ನ ಖಂಡಿತವಾಗಿ ಆಗಬೇಕು. ಒಳ್ಳೇದು ನಾರಾಯಣ್ ಅವರೇ, ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ, ಆಕಾಶವಾಣಿ ಹೇಳಿ ಸರ್. ಯಾರು ಎಲ್ಲಿಂದ? ರಮೇಶ್ ಅಂತ, ತಿರುಪತಿಯಲ್ಲಿ ಜಿದ್ದಾವುಗಳು ಇರೇ ಸಂಘದವರು. ಹೇಳಿ ರಮೇಶ್. ಸರ್, ನಾವು ತಿರುಪತಿಯಲ್ಲಿ ನಮ್ದು ಒಂದು ಕಲ್ಲು ಮಂಟಿ ನೆಲ, ಅಲ್ಲಿ ಕಾಡ ಮರ ಜಾಸ್ತಿ ಇದೆ ನಮ್ದು. ಆ ಕಾಡ ಮರ ಕಬ್ಬರಿಸಬಹುದ? ಬಿಲ್ವಾರ ಇಂಥವೆಲ್ಲ ಮರ ಇದೆ, ಕಾಳು ಮೆಣಸು ಎಬ್ಬಿಸಬಹುದ? ನೀರಿನ ವ್ಯವಸ್ಥೆ ಇದೆಯಾ? ನೀರಿನ ವ್ಯವಸ್ಥೆ ಈಗ ಮಾಡಿದ್ವಿ ಸರ್ ಬಾವಿ, ಒಂದ್ವರ್ ತಿಂಗಳಲ್ಲಿ. ಅಲ್ಲ, ಬಾವಿ ಒಂದ್ ಸರಿ ನೀವೇ ಈಗ ಪ್ರಮುಖವಾಗಿ ಬೇಕಾದ್ರೆ ಈಗ ನೀರು ಬೇಕು. ಹೌದು ಸರ್, ಹೌದು ಸರ್, 1-2 ಇಂಚ್ ಬಂದಿದೆ ಆಗುತ್ತೆ. ನಮ್ಗೆ ಜಾಸ್ತಿ ಜಮೀನಿಲ್ಲ, ಅಲ್ಲಿ ಇರೋದೆ 1.5 ಎಕರೆ. 1.5 ಎಕರೆ? ಓಕೆ. ಎಷ್ಟು ಮರಗಳಿದೆ ಅಲ್ಲಿ? 50 ಮೇಲಿದೆ ಸರ್. 50 ಮರಗಳಿದ್ರೆ 50 ಮರಗಳಲ್ಲಿ ನೀವು ಹಾಕೊಂಡು ಮಧ್ಯೆ ಮಧ್ಯೆ ಈಗ ಆಲವಣ ಅಥವಾ ಗಿಲ್ಸ್ ಹಾಕಿದೀವಿ. ಗಿಲ್ಸ್ಗಳು ನೀವು ಹಾಕೊಂಡ್ರೆ ಸ್ವಲ್ಪ ಆ ಸೊಪ್ಪುಗಳು ಕೂಡ ಇದಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ, ಮತ್ತೆ ನೆರಳು ಸಿಗುತ್ತೆ. ಕಾಡ್ ಮರ ಇದೆ, ಸಿಲ್ವರ್ ಮರ ಇದೆ. ಸಿಲ್ವರ್ ಹಾಕಬಹುದು ಇದೆ. ಖಂಡಿತ ಹಾಕಬಹುದು ಇದೆ. 1.5 ಎಕರೆ ಖಂಡಿತ ಹಾಕಬಹುದು. ಬಟ್ ಆದ್ರೆ ಈಗ ನೀವು ಸ್ವಲ್ಪ ಲೇಟ್ ಆಗೋಯ್ತಲ್ಲ, ಈ ಒಂದು ಯೋಜನೆ 2 ತಿಂಗಳ ಮುಂಚೆ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿತ್ತು. ಇಲ್ಲ ಇಲ್ಲ ಇಲ್ಲ ಸರ್, ಈಗ ಮಾಡಲ್ಲ. ಅವಾಗ ಬಾವಿ ನಾವು ಈಗ ವರ್ಷದ 1.5 ವರ್ಷಗಳಾಯ್ತು. ಮುಂದಿನ ವರ್ಷಕ್ಕೆ ಅದನ್ನ ಮಾಡಬಹುದಾ? ಖಂಡಿತ ಮಾಡಿ, ಖಂಡಿತ ಮಾಡಿ. ಕಲ್ನೆಲ್ಲ ಮಂಟಿ ಮಾಡಬಹುದು, ಖಂಡಿತ ಮಾಡಬಹುದು. ಆಯ್ತು, ಒಳ್ಳೇದು ರಮೇಶ್ ಅವರೇ, ವಂದನೆಗಳು ಕರೆ ಮಾಡಿದ್ದಕ್ಕೆ. ಹೇಳಿ ಡಾಕ್ಟರ್ ಹರ್ಷ ಅವರು, ಏನೋ ವಿಚಾರ ಹೇಳ್ತಾರೆ. ಒಂದು ಸ್ಪೈಸಸ್ ಬೋರ್ಡ್ ಜೊತೆಗೆ, ಸಾಂಬಾರ್ ಮಂಡಳಿ ಜೊತೆನಲ್ಲಿ ಭಾರತೀಯ ಸಾಂಬಾರ ಸಂಶೋಧನಾ ಸಂಸ್ಥೆ ಅಂದ್ಬಿಟ್ಟು ಕ್ಯಾಲಿಕಟ್ ನಲ್ಲಿ ಇದೆ ಒಂದು ಸಂಸ್ಥೆ, ಅದು ಮತ್ತೆ DASTI ಅದು ಕೂಡ ಕ್ಯಾಲಿಕಟ್ ನಲ್ಲೇ ಇದೆ. ಈ 3 ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಥವಾ ಉತ್ತಮ ಕೃಷಿ ಪದ್ಧತಿಗಳನ್ನ ಹೊತ್ತಿಗೆನ ಒಂದೊಂದು ಬೆಳೆಗೆ ಅನುಸಾರವಾಗಿ ತಂದಿದ್ದೀವಿ. ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ರೈತರು ಏನಂತಂದ್ರೆ, ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂದ್ರೆ ಬೇರೇನೂ ಅಲ್ಲ, ಒಂದು ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಪದಾರ್ಥಗಳನ್ನ ಬಳಸೋದು. ಎರಡನೇದು, ಗೊಬ್ಬರಗಳನ್ನ ಬಳಸೋದಕ್ಕೂ ಮುಂಚೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಬಳಸೋದ್ರಿಂದ ಅವರಿಗೆ ಯಾವ ಗೊಬ್ಬರನ ಹೆಚ್ಚು ಬಳಸಬೇಕು, ಯಾವ್ದನ್ನ ಕಡಿಮೆ ಮಾಡಬೇಕು ಅನ್ನೋ ಅರಿವು ಅವ್ರಿಗೆ ಸಿಗ್ತದೆ. ಮೂರನೇದಾಗಿ, ಬೆಳೆ ಪರಿವರ್ತನೆಗೆ ಬಹಳ ಒತ್ತು ಕೊಡಬೇಕಾಗ್ತದೆ. ಅಂದ್ರೆ ಈಗ ಪೆರಿನಿಯಲ್ ಕ್ರಾಪ್ಸ್ ನಲ್ಲಿ ಆಗೋದಿಲ್ಲ, ಆದ್ರೆ ಸಾಧ್ಯ ಆದಷ್ಟು ಇಂಟರ್ ಕ್ರಾಪ್ ಗಳನ್ನ ಹಾಕೊಳ್ಳಿಕ್ಕೆ, ಅಂದ್ರೆ ಹುರುಳಿ ಇಂತ ಬೆಳೆಗಳನ್ನ ಮಧ್ಯ ಚೆಲ್ಲಿ ಮಣ್ಣಿನ ಪರಿವರ್ತನೆ ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಬೇಕಾಗ್ತದೆ. ನಾಲ್ಕನೇ ವಿಚಾರವಾಗಿ, ಒಂದು ಪೋಷಕಾಂಶಗಳ ಲಭ್ಯತೆ ಏನಿರ್ತದೆ ಅದರಲ್ಲಿ ಒಂದು ಸಮತೋಲನ ಇರಬೇಕು. ಬರೇ ರಾಸಾಯನಿಕ ಗೊಬ್ಬರ ಹಾಕ್ತೀನಿ ಅಥವಾ ಸೂಕ್ಷ್ಮಾಣುಜೀವಿ ಮಾತಾಡಿ ಬರೇ ರಾಸಾಯನಿಕ ಗೊಬ್ಬರಗಳನ್ನ ಮಾತ್ರ ಹಾಕ್ತೀನಿ ಅನ್ನೋದು ತಪ್ಪು. ಹಾಗಾಗಿ ಅದರ ಜೊತೆಗೆ ಕೊಟ್ಟಿಗೆ ಗೊಬ್ಬರ, ಸೂಕ್ಷ್ಮಾಣುಜೀವಿ ಗೊಬ್ಬರ, ಹಸಿರೆಲೆ ಗೊಬ್ಬರ ಇವನ್ನೆಲ್ಲ ಕೊಡಬೇಕು. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ಎತ್ತನಾಡಿಯಿಂದ ಶಾರದಾ ಅಂತ ಸರ್. ಹೇಳಿ ಶಾರದಾ ಅವರೇ. ಸರ್, ಇದು ಸಾಂಬಾರ್ ಪದಾರ್ಥಗಳ ಬಗ್ಗೆ ಹಾಸನ ಆಕಾಶವಾಣಿಯಲ್ಲಿ ಇದು ಮಾಡ್ತಾ ಇದ್ರಲ್ಲ ಸರ್, ಅದು ಅಂದ್ರೆ ಯಾವ ಟೈಮಲ್ಲಿ ಬಿತ್ತನೆ ಮಾಡಬೇಕು, ಚಕ್ಕೆ ಲವಂಗ ಏಲಕ್ಕಿ ಅಂತ ಬರ್ತದಲ್ಲ, ಅದನ್ನ ನಾವು ಬೆಳಿಬಹುದಾ ಅಂತ ಕೇಳೋಣ ಅಂತ. ಇದು ಯಾಚನಹಳ್ಳಿ ಅಂದ್ರೆ ಟಿ ನರಸೀಪುರ ಅಲ್ವ ನಮ್ಮ? ಹೌದು ಸರ್. ಸರಿ ಸರ್, ಟಿ ನರಸೀಪುರದಲ್ಲಿ ಬೆಳಿಬಹುದಾ ಅಂತ? ಏನ್ ಬೆಳಿಬಹುದು ಸಾಂಬಾರ್ ಬೆಳೆ ಅಂತ? ಟಿ ನರಸೀಪುರದಲ್ಲಿ ನಿಮ್ಗೆ ತೆಂಗಿನ ತೋಟ ಅಥವಾ ಅಡಿಕೆ ತೋಟ ಏನಾರ ಇದೆಯಮ್ಮ? ತೆಂಗಿನ ತೋಟ ಐತೆ ಸರ್. ತೆಂಗಿಗೆ ಎಷ್ಟು ವರ್ಷ ಆಗಿದೆ? ತೆಂಗು ಸುಮಾರು ದೊಡ್ಡದೇ ಮರ ಸರ್, ಅತಿ ಚಿಕ್ಕದಿಲ್ಲ. ದೊಡ್ಡ ಮರಗಳಿತ್ತು ಅಂತಂದ್ರೆ ಅಲ್ಲಿ ನೀವು ಕಾಳು ಮೆಣಸನ್ನ ಬೆಳಿಬಹುದು. ನಿಮಗೆ ನೀರಿನ ಲಭ್ಯತೆ ಇದ್ರೆ ಮಾತ್ರ ಕಾಳು ಮೆಣಸು ಆಗ್ಬೋದು, ಜಾಯಿಕಾಯಿ ಆಗ್ಬೋದು, ಬೆಳಿಬಹುದು. ಅಥವಾ ನನಗೆ ಇನ್ನೂ ಒಂದ್ ಸ್ವಲ್ಪ ಆಸಕ್ತಿ ಇದೆ ಅಂತಂದ್ರೆ, ನೀವು ಒಂದ್ ಹೆಜ್ಜೆ ಮುಂದೆ ಹೋಗಿ ಟಿ ನರಸೀಪುರದಲ್ಲಿ ಸ್ವಲ್ಪ ವಾತಾವರಣ ತಂಪಾಗಿರೋದ್ರಿಂದ ಏಲಕ್ಕಿ ಕೂಡ ನೀವು ಪ್ರಯತ್ನ ಪಡಬಹುದು. ಅರಿಶಿನ ಬೆಳಿಬಹುದು, ಶುಂಠಿ ತುಂಬಾ ಚೆನ್ನಾಗಿ ಬರ್ತದೆ, ಶುಂಠಿ ಬೆಳಿಬಹುದು. ಅಂದ್ರೆ ಸಾಂಬಾರ್ ಪದಾರ್ಥಗಳು ಇವಾಗ ನಾವು ಬೇರೆ ಕಡೆ ಮೆಣಸು ಬೇರೆ ಕಡೆ ತಂದಿರ್ತೀವಲ್ಲ ಸರ್, ಅದು ಮೆಣಸು ಪೈರ್ನೇ ಹಾಕ್ಬೇಕಲ್ಲ ಸರ್? ಹೌದು, ಮೆಣಸು ಕಡ್ಡಿ ತರಬೇಕು, ಬೇರ್ ಬಿಟ್ಟಿರುವಂತ ಕಡ್ಡಿಗಳು ತರಬೇಕು. ಹೌದಾ ಸರ್? ತೆಂಗು ಇಲ್ಲ ಅಂತಂದ್ರೆ ಬೇರೆ ಮರಗಳ ಹಬ್ಬಿಸಕ್ಕಾಗಲ್ವಾ? ಅದೇ ನಾವು ಬೆಟ್ಟಬೇವು ಮತ್ತೆ ಸಿಲ್ವರ್ ಆತರ ಹಾಕಿ ಸಿಲ್ವರ್ ಇದ್ರೆ ಖಂಡಿತ ಹಬ್ಬಿಸಬಹುದಮ್ಮ. ಒಳ್ಳೇದಮ್ಮ ಶಾರದಾ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ ಡಾಕ್ಟರ್. ಈಗ ಶುಂಠಿ ಮತ್ತೆ ಅರಿಶಿನ ಅಂತ ಪ್ರಸ್ತಾಪ ಮಾಡಿದ್ರಿ, ಆದ್ರೆ ಇವತ್ತು ಶುಂಠಿ ಅರಿಶಿನದಲ್ಲಿ ರಾಸಾಯನಿಕಗಳ ಬಳಕೆ ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ, ಅರಿಶಿನ ಕ್ಯಾನ್ಸರ್ ಅನ್ನ ಗುಣ ಮಾಡುತ್ತೆ ಅಂತ ಹೇಳ್ತೀವಿ, ಆದ್ರೆ ಅರಿಶಿನ ತಿಂದ್ರೆ ಕ್ಯಾನ್ಸರ್ ಬರುತ್ತೇನೋ ಅನ್ನೋಷ್ಟು ಮಟ್ಟಿಗೆ ರಾಸಾಯನಿಕಗಳ ಬಳಕೆ ಆಗ್ತಾ ಇದೆ. ಶುಂಠಿಯಲ್ಲೂ ಕೂಡ ಜಾಸ್ತಿ ಆಗಿದೆ, ಏನ್ ಮಾಡ್ಬೇಕು ಅಂತೀರಿ? ಯಾಕೆಲ್ಲ ಈಗ ನೀವು ಶುಂಠಿ ಮತ್ತೆ ಅರಿಶಿನ ತಗೊಂಡಾಗ ಅರಿಶಿನದಲ್ಲಿ ಇವತ್ತು ಕೂಡ ಈ ರಾಸಾಯನಿಕ ಬಳಕೆ ಮತ್ತು ಒಂದು ಒಂದು ಕೀಟನಾಶಿನಿ ಪ್ರಯೋಗನಾಶಿನಿ ಅಪ್ಲೈ ಮಾಡೋದು ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಹೆಚ್ಚಿನ ರೋಗಗಳಾಗಲಿ ಅಥವಾ ಹೆಚ್ಚಿನ ಕೀಟ ಬಾಧೆ ಅರಿಶಿನದಲ್ಲಿ ಕಡಿಮೆ ಇದೆ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ನಮಸ್ಕಾರ ಹೇಳಿ ಸರ್, ಯಾರು ಎಲ್ಲಿಂದ? ನಾವು ಹುಣಸಮಕ್ಕಿಯಿಂದ ನಾರಾಯಣ್ ಮಾತಾಡೋದು. ಹೇಳಿ ನಾರಾಯಣ್. ನಾವು ಮೊದಲೇ ಏಲಕ್ಕಿ ತುಂಬಾ ಬೆಳೀತಾ ಇದ್ವಿ, ಅದೀಗ ಮಳೆ ಎಲ್ಲ ಕಡಿಮೆ ಆಗಿ ಟೆಂಪರೇಚರ್ ಜಾಸ್ತಿ ಆಗಿ ಎಲ್ಲ ಹೋಗಿದೆ. ಅದಕ್ಕೆ ಈ ವರ್ಷ ಸ್ವಲ್ಪ ಹಾಕೋಣ ಅಂತ ಮೂಡಿಗೆರೆ ಒಂದು ಸಣ್ಣ ಗಿಡ ತಂದಿದೀವಿ. ನಮ್ಗೆ ನೆಕ್ಸ್ಟ್ ಗಿಡ ಬೇಕು, ಅದಕ್ಕೆ ಬೆಟ್ಟದ ಮನೆಯಿಂದ ಸಿಗುತ್ತಾ ಏನು ಅಂತ ಕೇಳ. ಈಗ ಏಲಕ್ಕಿ ಗಿಡಗಳೆಲ್ಲ ಖಾಲಿ ಆಗೋಯ್ತು, ಮುಂದಿನ ವರ್ಷಕ್ಕೆ ಮಾತ್ರ ಕಡಿತ ಸಿಗುತ್ತೆ. ಅದಕ್ಕೆ ನಾವೇನು ಅಪ್ಲಿಕೇಶನ್ ಕೊಟ್ಟಿರ್ತೀವಿ? ಏನು ಬೇಡ, ಇಲ್ಲ ಅಂದ್ರೆ ಏನ್ ಮಾಡಿ ಅಂದ್ರೆ ನೀವು ಮುಂದಿನ ತಿಂಗಳು ನಮ್ಮ ದೋಣಿಗಳಿಗೆ ನಾನು ನಂಬರ್ ಕೊಡ್ತೇವೆ, ಫೋನ್ ಮಾಡ್ಕೊಂಡ್ರೆ ನಿಮಗೆ ಬೀಜ ಕೊಡ್ತೀವಿ. ಬೀಜ ಅದು ಕಷ್ಟ ಆಗುತ್ತೆ. ಏನು ಕಷ್ಟ ಆಗಲ್ಲ, ಅದು ನೋಡಿ ಈಗ ನೀವು ಕೃಷಿಕ ನಾವು ಬಿಟ್ಟು ಕಷ್ಟ ಅನ್ಕೋಬಾರದು. ನೀವು ಒಂದು ಐವತ್ ಗ್ರಾಮ್ ಅಥವಾ 100 ಗ್ರಾಮ್ ಬೀಜ ತಗೊಂಡ್ರೆ ನೀವು ಎರಡರಿಂದ 3,000 ಗಿಡಗಳು ಮಾಡ್ಕೋಬಹುದು, ಆಯ್ತಾ? ಒಂದ್ 100 ಗ್ರಾಮ್ ಅಲ್ಲಿ ಅದು ಬೆಡ್ಡಲ್ಲಿ ಹಾಕೊಂಡು ಸಾಕು, ಬೆಡ್ಡಲ್ಲಿ. ಅದಕ್ಕೆ ಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತ ನಿಮ್ಗೆಲ್ಲ ಮಾಹಿತಿ ಕೊಡ್ತೀವಿ, ಆಯ್ತಾ? ಹಾಗಾಗಿ ನೀವು ಯಾವತ್ತು ಹಿಂದೆ ಮುಂದೆ ಕೃಷಿಕರು ಹೆಚ್ಚಿಗೆ ಡಿಪೆಂಡ್ ಆಗೋದು ಬೇರೆ ಕಡೆ? ಇಲ್ಲ, ನಾವೆಲ್ಲ ಮೊದ್ಲೆಲ್ಲ ನಿಮ್ ಎಲಕ್ಕಿ ಬೋರ್ಡ್ ಇಂದ ಎಲ್ಲ ಎಲಕ್ಕಿ ಕಿವದೆಲ್ಲ ಹೋಗಿತ್ತು ನೂರಿಗೆ ಒಂದು 25 ವರ್ಷದ ಹಿಂದೆ. ಸರಿ, ಹಿಂದಿನ ಸರಿ, ಈಗಲೂ ಕೂಡ ನಾವು ಈ ವರ್ಷನೂ ಕೂಡ ಸುಮಾರು 7,23,000 ಗಿಡಗಳನ್ನ ನಾವು ಕೊಟ್ಟಿದ್ದೀವಿ ಏಲಕ್ಕಿನ, ಇಲ್ಲ ಅಂತಿಲ್ಲ. ಆದ್ರೆ ಈಗ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನಮಗೆ ಕೆಲಸ ಸಿಗಲ್ಲ, ಆಯ್ತಾ? ಹಾಗಾಗಿ ನೀವು ಕೂಡ ಸ್ವಾವಲಂಬಿ ಆಗ್ಬೇಕು. ನನ್ನ ಸಸಿ ನಾನೇ ಮಾಡ್ಕೊತೀನಿ ಅಂತ. ಹಾಗಾಗಿ ಈಗ ಬೀಜ ಕೊಡುವಂತ ಸಮಯ ಈಗ. ಈಗ ಮುಂದಿನ ತಿಂಗಳಲ್ಲಿ ಬೀಜಗಳನ್ನ ಸಪ್ಲೈ ಮಾಡ್ತೀವಿ. ದಯವಿಟ್ಟು ನೀವು ಬಂದು ತಗೊಂಡು ಹೋಗಿ ಮಾಡೋದು ಬಹಳ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಮಾಡ್ಬಿಡಿ ನಾರಾಯಣ್ ಅವರೇ. ಟಾರ್ಪಲ್ ಕೊಟ್ಟಿದ್ರ ಸರ್? ಇಲ್ಲ, ಟಾರ್ಪಲ್ ಏನು ಬಂದಿಲ್ಲ, ಏನು ಬಂದಿಲ್ಲ. ಈ ವರ್ಷದ ಸ್ಕೀಮ್ಗಳು ಏನು ಬಂದಿಲ್ಲ, ಬಂದ್ಮೇಲೆ ನಿಮಗೆ ಮಾಹಿತಿ ಸಿಗುತ್ತೆ. ಒಳ್ಳೇದು ನಾರಾಯಣ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಶುಂಠಿ ಅರಿಶಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನಾವು ಅದೇ ಹೇಳಿದಂಗೆ ಅರಿಶಿನದಲ್ಲಿ ಹೆಚ್ಚಿಗೆ ಒಂದು ಕೀಟ ಮತ್ತು ರೋಗ ಬಾಧೆಗಳು ಕಡಿಮೆ. ಹಾಗಾಗಿ ಅದು ಯಾಕಂದ್ರೆ ಸಾಮಾನ್ಯವಾಗಿ ಅದು ಹೆಚ್ಚಿನ ಡ್ರೈ ಏರಿಯಲ್ಲಿ ಬೆಳೀತಾರೆ. ಶುಂಠಿ ಏನಾಗಿದೆ ಈಗ ಅಂದ್ರೆ ಅದು ಉತ್ತಮವಾದಂತ ಒಂದು ಲಾಭದಾಯಕ ಬೆಳೆ ಆಗುತ್ತೆ. ಈ ಮೂರು ವರ್ಷದಿಂದ ನಿಮ್ಗೆ ಗೊತ್ತಿರಬಹುದು, ಒಂದೊಂದು ಎಕರೆಯಲ್ಲಿ ಸುಮಾರು 3-4 ಲಕ್ಷ ಲಾಭ ಮಾಡಿದ್ರು. ಸೊ ಹಾಗಾಗಿ ಹೆಚ್ಚಿನ ಉತ್ಪಾದನೆ ಮಾಡಬೇಕು ಅಂತ ದೃಷ್ಟಿಯಿಂದ ಸಾಕಷ್ಟು ರಾಸಾಯನಿಕಗಳನ್ನ ಗೊಬ್ಬರ ಆಗ್ಬಹುದು ಅಥವಾ ಕೀಟನಾಶಕ ಆಗ್ಬಹುದು ರೋಗನಾಶಕ ಮಾಡ್ತಾರೆ. ಹಾಗಾಗಿ ನಮ್ಮ ಮುಂದೆ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಶುಂಠಿ ನಾವು ತಿನ್ಬೇಕು ಬೇಡವಂತ. ಅಲ್ಲ, ಆಯುರ್ವೇದ ಔಷಧಿಯಲ್ಲಿ ಅದನ್ನ ಬಳಸಲಾಗುತ್ತೆ ಶುಂಠಿಯನ್ನ. ಹಾಗಾಗಿ ಆದರೆ ಈಗ ಶುಂಠಿಲಿ 3 ತರ ವೆರೈಟಿ ಇದೆ. ಈ ಹೆಚ್ಚಿನ ಒಂದು ಈ ಕೀಟನಾಶಿನಿ ಮತ್ತು ರೋಗನಾಶಿನಿ ಎಲ್ಲ ಹಾಕುವಂತ ಬೆಳೆ ಏನಪ್ಪಾ ಅಂದ್ರೆ ರಿಯೋಡಿಜಿ ಅಂತ, ಅದು ವೆಜಿಟೇಬಲ್ ಪರ್ಪಸ್ ಬರುವಂತದ್ದು. ಅದನ್ನ ಹೆಚ್ಚಿನ ಉತ್ಪಾದನೆ ಬರುತ್ತೆ, ಲಾಭ ಬರುತ್ತೆ ಅಂತ ಅದಕ್ಕೆ. ಆದ್ರೆ ನಮ್ಮ ಈ ಒಂದು ಮೆಣಸಿನಗೋಸ್ಕರನೆ ಎರಡು ಒಳ್ಳೆ ವೆರೈಟಿಗಳಿದೆ. ಯಾವ್ಯಾವ್ದು? ಮಾನನ್ ಅಂತಿದೆ, ಹಿಮಾಚಲ್ ಅಂತಿದೆ. ಇವೆರಡು ವೆರೈಟಿಗಳನ್ನ ನಾವು ಕೆಲವು ಈಗಲೂ ಕೂಡ ಕೆಲವು ಕೇರಳ ಭಾಗದಲ್ಲಿ ಕೆಲವು ಕರ್ನಾಟಕ ಭಾಗದಲ್ಲಿ ಕೂಡ ಬೆಳೀತಾರೆ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಹಲೋ, ನಮಸ್ತೆ ಹೇಳಿ ಸರ್, ಯಾರು ಎಲ್ಲಿಂದ? ನಮಸ್ಕಾರ ಸರ್, ನಾನು ಶಿವಕುಮಾರ್ ಅಂತ ಜೈಕೂಡ ತಾಲೂಕಿನ ಮಾತಾಡ್ತಿರೋದು ಸರ್. ಹಾ ಹೇಳಿ ಶಿವಕುಮಾರ್. ಸರ್, ಈಗ ನೀವು ಒಂದು ಪ್ರಸ್ತಾಪ ಮಾಡಿದ್ರೆ, ಈಗ ತಜ್ಞರು ಮಾಡ್ತಿದ್ರಿ, ಈಗ ನಮ್ಮ ಕೋಟೆ ತಾಲೂಕಲ್ಲಿ ಏನಾಗಿದೆ ಅಂದ್ರೆ ಶುಂಠಿ ರೈತರು ಮುಂಗಡವಾಗಿ ಎಲ್ಲ ಅಮೌಂಟ್ ಎಲ್ಲ ಕೊಡ್ತಾರೆ, ಬೋರ್ ಎಲ್ಲ ಅವರೇ ಹಾಕ್ತಾರೆ ಅಂತ ಶುಂಠಿಗೆಲ್ಲ ಕೊಡ್ತಾ ಇದಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ವಾಣಿಜ್ಯ ಬೆಳೆ ಆರೋಗ್ಯಕರ ಆದ್ರೂ ಕೂಡ ಆ ನಂತರ ದಿನಗಳಲ್ಲಿ ಶುಂಠಿ ಆ ಜಮೀನಲ್ಲಿ ವ್ಯವಸಾಯ ಮಾಡೋದೇ ಕಷ್ಟ ಆಗ್ತದೆ. ಯಾಕಂದ್ರೆ ಶುಂಠಿಗೂ ಒಳ್ಳೆ ರೇಟ್ ಇದೆ ಅಂತ ಬರ್ತಾರೆ, ಕೇರಳ ಕಡೆಯಿಂದ ಬಂದು ತಗೊಳ್ತಾ ಇದಾರೆ. ಒಂದು 80,000 ಒಂದ್ ಲಕ್ಷ ಅಥವಾ 120 ನಡೀತಾ ಇದೆ ಸರ್ ಈಗ ಒಂದ್ ಎಕರೆಗೆ. ಇದ್ದಾಗ ಅವರು ಬಿಟ್ಟು ಹತ್ರ ಕೊಡ್ತಾ ಇದಾರೆ ಸಾಂಬಾರ ಪದಾರ್ಥಗಳಿಗೆ. ಇದನ್ನ ಈಗ ಒಂದು ಸಾಂಬಾರ ಜಮೀನ್ ಅದನ್ನ ನಾಶ ಆಗತ್ತಲ್ಲ, ಅದನ್ನ ನಾವು ಮುಂದಿನ ದಿನದಲ್ಲಿ ಯಾವ ತರ ತುಂಬಿಕೊಳ್ಬಹುದು ಅಂತ, ಜೊತೆಗೆ ಯಾವ ಬೆಳೆ ಹಾಕಿದ್ರೆ ಒಳ್ಳೇದು ಅಂತ. ನಾವು ಸಾಮಾನ್ಯವಾಗಿ ಹೇಳೋದೇನಂತಂದ್ರೆ, ಒಂದು ಜಾಗದಲ್ಲಿ ಶುಂಠಿ ಈ ವರ್ಷ ಬೆಳೆದ್ರೆ ಮತ್ತೆ ಮುಂದಿನ ವರ್ಷ ಅದೇ ಜಾಗದಲ್ಲಿ ಶುಂಠಿ ಬೆಳಿಬೇಡಿ. ಶುಂಠಿ ಆಗ್ಬೋದು, ಅರಿಶಿನ ಆಗ್ಬೋದು, ಆ ಜಾಗದಲ್ಲಿ ಮತ್ತೆ ನಾವು ದ್ವಿದಳ ಧಾನ್ಯಗಳಾಗ್ಬೋದು, ಅವರೆ ಆಗ್ಬೋದು, ಹುರುಳಿ ಆಗ್ಬೋದು, ಅಲಸಂದೆ ಆಗ್ಬೋದು, ಹೆಸರುಕಾಳು, ಉದ್ದು, ಇಂತಹ ಬೆಳೆಗಳನ್ನ ಬೆಳೆದು ಮತ್ತೆ ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡಬೇಕು. ಅಥವಾ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತಂದ್ರೆ, ಶುಂಠಿ ಆದ ನಂತರ ಅಪ್ಸೆಣಬು, ಚಂಬೆ ಈ ತರದಂತ ಹಸಿರಲೆ ಗೊಬ್ಬರಗಳನ್ನ ಬೆಳೆದು ನೀವು ಭೂಮಿಗೆ ಮತ್ತೆ ಹಾಕೋದ್ರಿಂದ ಭೂಮಿಗೆ ಒಂದೆರಡು ಮೂರು ವರ್ಷ ರೆಸ್ಟ್ ಕೊಡಬೇಕು. ಆ ಜಾಗದಲ್ಲಿ ಅದಾದ ನಂತರ ನೀವು ದ್ವಿದಳ ಬೆಳೆಗಳನ್ನ ಬೆಳಿಬೇಕು, ದ್ವಿದಳ ಧಾನ್ಯಗಳನ್ನ. ಅದಾದ ನಂತರ ರಾಗಿ ಬೆಳೀರಿ, ಜೋಳ ಬರೀರಿ. ಒಂದ್ ಎರಡು ವರ್ಷದ ನಂತರ ಮತ್ತೆ ನೀವು ಶುಂಠಿ ಪ್ರಯತ್ನಕ್ಕೆ ಹೋಗ್ಬೋದು. ಈಗ ಹೇಗಂತಂದ್ರೆ, ಗಬ್ಬಾದ ಹಸುಗೆ ನೀವ್ ಎಷ್ಟು ಚೆನ್ನಾಗಿ ಮೇವು ಕೊಡ್ತೀರೋ ಅದಾದ ನಂತರ ಈದ ಮೇಲೆ ಮುಂದಿನ ಸೂಲು ಚೆನ್ನಾಗಿರ್ತದೆ. ಮುಂದಿನ ಸೂಲು ಚೆನ್ನಾಗಿರ್ಬೇಕು ಅಂದ್ರೆ ತೆನೆ ಆಗಿದ್ದಾಗ ಮೇವು ಚೆನ್ನಾಗಿ ಕೊಡಬೇಕು. ಅದೇ ರೀತಿ ಮಣ್ಣನ್ನು ಕೂಡ ನೀವು ಬರೀ ರಾಸಾಯನಿಕ ಗೊಬ್ಬರ ಅಲ್ಲ, ಕೊಟ್ಟಿಗೆ ಗೊಬ್ಬರ, ಹಸಿರದ ಗೊಬ್ಬರ, ಸೂಕ್ಷ್ಮಣುಜೀವಿಗಳನ್ನ ಕರೆಕ್ಟ್ ಆಗಿ ಬಳಸಬೇಕು. ಒಳ್ಳೇದು ಶಿವಕುಮಾರ್, ಕರೆ ಮಾಡೋದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ, ನಾವು ಹಾಸನ ತಾಲೂಕು ಮರ್ಕೋಲಿಂದ. ಹೆಸರು ಸರ್? ದೇವರಾಜ್ ಅಂತ. ಹೇಳಿ ದೇವರಾಜ್. ಸರ್, ನಮ್ದು ಒಂದು 5 ಎಕರೆ ಜಮೀನಿದೆ. ತೆಂಗಿನ ಗಿಡ ಒಂದು 100-150 ಇದೆ. ಅವ್ ಸ್ವಲ್ಪ ದೂರ ದೂರಕ್ಕೆ ಹಾಕಿದೀವಿ. ಅವ್ ಸುಮಾರು ಒಂದು 20-25 ವರ್ಷ 30 ವರ್ಷ ಮೇಲ್ಪಟ್ಟಿದ್ದಾವೆ. ಈಗ ನಮಗೆ ಬಾವಿ ಸೌಕರ್ಯ ನೀರಿಂದಿದೆ. ಈಗ ಅಲ್ಲಿ ಸಾಂಬಾರ್ ಬೆಳೆ ವಿಷಯ ಮಾತಾಡ್ತಿದ್ದೀರಲ್ಲ, ಯಾವ್ದು ಸೂಕ್ತವಾಗುತ್ತೆ? ಇದು ಬಯಲ್ಸೀಮೆ. ಯಜಮಾನ್ರೆ, ನಿಮ್ಮ ಬಯಲ್ಸೀಮೆಗೆ ನೀವು ಜಾಯಿಕಾಯಿ ದಯವಿಟ್ಟು ಪ್ರಯತ್ನ ಪಡಿ. ಕಸಿ ಮಾಡಿರುವಂತ ಜಾಯಿಕಾಯಿ ಗಿಡಗಳನ್ನ ಹಾಕಿ. ತೆಂಗಿನ ತೋಟದ ನೆರಳಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ. ಈಗ ತೆಂಗಿನ ಗಿಡ ಇದರೊಳಗೆ ಮಧ್ಯದಲ್ಲಿ ನಾವು ಬೇರೆ ಬೇರೆ ಬೆಳೆ ಮಾಡಿವೋ, ಆಲೂಗೆಡ್ಡೆ ಬೇರೆ ಬೇರೆ ಯಾವ್ದೋ ಅದು ಎಲ್ಲ ಮಾಡಿವೋ. ಸ್ವಲ್ಪ ಗಿಡಗಳು ದೂರ ದೂರ ಇರೋದ್ರಿಂದ ಬರೋದು. ಹೌದು. ಈಗ ಈ ಸಾಂಬಾರ್ ಬೆಳೆ ಬಗ್ಗೆ ಹೇಳ್ತಾ ಇದಾರಲ್ಲ, ಯಾವ ಸೂಕ್ತ? ಒಂದು ಜಾಯಿಕಾಯಿ ಮಾಡಬಹುದು. ಜಾಯಿಕಾಯಿ ಬಹುವಾರ್ಷಿಕ ಬೆಳೆ ಆಯ್ತಾ? ಇಲ್ಲ, ನನಗೆ ಬಹುವಾರ್ಷಿಕ ಬೆಳೆ ಬೇಡ ಅನ್ನೋದಾಯ್ತಂದ್ರೆ, ತೆಂಗಿನ ತೋಟ ತುಂಬಾ ಚೆನ್ನಾಗಿದೆ, ದೂರ ದೂರದಲ್ಲಿದೆ ಅಂತಂದ್ರೆ, ನೀವು ಶುಂಠಿನ ಬೀಜಕ್ಕೋಸ್ಕರ ಮಾಡಿ. ಈಗ ನಮ್ಮ ಸಾಹೇಬ್ರು ಮಾತಾಡ್ತಾ ಮಹಾರನ್ ಅಂತ ಹೇಳಿದ್ರು, ಹಿಮಾಚಲಿ ಅಂತ ಹೇಳಿದ್ರು, ಮಹಿಮಾ ಅಂತ ವೆರೈಟಿ ಇದೆ, ವರದಾ ಅಂತ ಇದೆ. ಈ ತಳಿಗಳನ್ನ ಲಭ್ಯತೆ ರೈತರಿಗೆ ಬಹಳ ಕಡಿಮೆ ಇದೆ. ಹಾಗಾಗಿ ಆಸಕ್ತಿ ಇರೋ ರೈತರು ಇದಾರೆ, ಆದ್ರೆ ಬೀಜ ಸಿಗ್ತಾ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ನೀರಿದೆ, ತೆಂಗಿನ ತೋಟ ಇದೆ ಅಂತಂದ್ರೆ ದಯವಿಟ್ಟು ಬೀಜಕ್ಕೋಸ್ಕರ ನೀವು ಶುಂಠಿ ಬೆಳಿಬಹುದು. ಆ ಜಾಗದಲ್ಲಿ ಶುಂಠಿ ಬೆಳಿತೀವ, ಚರಂಡಿ ಮಾಡಿಕೊಂಡು ಮಾಡಿ. ಶುಂಠಿ ಹಾಕ್ತಿವಲ್ಲ, ಒಂದ್ ಪ್ರದೇಶ ಶುಂಠಿ ಹಾಕಿರ ಎಷ್ಟು ವರ್ಷಕ್ಕೆ ಒಂದ್ಸರಿ? ಒಂದು ವರ್ಷ ಶುಂಠಿ ಈ ವರ್ಷ ಬೆಳೆದ್ರೆ ಕನಿಷ್ಠ ಪಕ್ಷ ಇನ್ನೆರಡು ವರ್ಷ ಆ ಜಾಗದಲ್ಲಿ ಶುಂಠಿ ಹಾಕ್ಬೇಡಿ, 2-3 ವರ್ಷ. ಅಂದ್ರೆ ಬದಲಿ ಬೆಳೆ ಬೇರೆ ಬೆಳೆ ಬೆಳಿಬೇಕು ಆ ಜಾಗದಲ್ಲಿ. ಹುರುಳಿ ಹಾಕಿ, ಅಲಸಂದೆ ಹಾಕಿ, ಅವರೆಕಾಯಿ ಹಾಕಿ, ಹೆಸರು ಹಾಕಿ, ಉದ್ದ ಹಾಕಿ, ಎಳ್ಳು ಹಾಕಿ. ಒಳ್ಳೇದು ದೇವರಾಜ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಕಡೆ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಬೇರ ತಾಲೂಕು ಸುಗ್ಗಲೂರು ಗಿಡ್ಡೇಗೌಡ್ರು ಅಂತ. ಹೇಳಿ ಗಿಡ್ಡೇಗೌಡ್ರೆ. ಸರ್, ನಮ್ದು ಮೆಣಸು ಬಳ್ಳಿ ಮೇಲೆ ಹೋಗ್ತಾ ಇದೆ, ಅದನ್ನ ಕಟ್ ಮಾಡಬೇಕು ಅಥವಾ ಹೇಗೆ? ಹಾಗೆ ಮೇಲೆ ಹೋಗಿ ಬಿಡಬೇಕು. ಎಷ್ಟೆತ್ರ ಹೋಗಿದೆ ಸರ್? ಒಂದು 25 ಅಡಿ ಮೇಲೆ ಹೋಗಿದೆ ಸರ್. ಒಂದ್ ಕೆಲಸ ಮಾಡಿ, 25 ಅಡಿ ಮೇಲ್ ಹೋಗ್ತಾ ಇರುವಂತ ಏರ್ ಕುಡಿಗಳೇನಿದಾವಲ್ಲ, ಆ ಕುಡಿಗಳನ್ನ ಕಟ್ ಮಾಡಿಸಿ ಈ ಆಶ್ಲೇಷ ಮಳೆಯಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬೇರ್ ಮುಡ್ತದೆ ಅನ್ನೋ ವಾಡಿಕೆ ಇದೆ. ಹಾಗಾಗಿ ಏರ್ ಕುಡಿಗಳನ್ನ ನೀವು ಪ್ಲಾಂಟಿಂಗ್ ಮೆಟೀರಿಯಲ್ ಆಗಿ ಬಳಸಿದ್ರೆ ನಿಮ್ಗೆ 18 ತಿಂಗಳಿಗೆ ಮೊದಲನೇ ಫಸಲು ಶುರು ಆಗುತ್ತೆ, 18-24 ತಿಂಗಳಿಗೆ. ಹಾಗಾಗಿ ಆ ಏರ್ ಕುಡಿಗಳನ್ನ ಕಟ್ ಮಾಡಿ ಬಿಸಾಕಕ್ಕೆ ಹೋಗ್ಬೇಡಿ, ದಯವಿಟ್ಟು ಅದನ್ನ ಪ್ಲಾಂಟಿಂಗ್ ಮೆಟೀರಿಯಲ್ ಆಗಿ ಬಳಸಿ. ಅಂದ್ರೆ ಕಟ್ ಮಾಡಬೇಕಲ್ಲ ಸರ್? ಹೌದು ಹೌದು, ಕತ್ತರಿಸ್ ತೆಗಿಬೇಕು. ಈ ಮಳೆಗಾಲದಲ್ಲಿ ದಯವಿಟ್ಟು ತೆಗಿಬೇಡಿ, ಮಳೆಗಾಲದಲ್ಲಿ ತೆಗೆದ್ರೆ ಅದು ಮತ್ತೆ ಇನ್ಫೆಕ್ಷನ್ ಆಗಿ ಏನೋ ಅಂತ ಗಣೇಶನ್ ಮಾಡೋದು, ಅವ್ರ ಅಪ್ಪನ್ ಮಾಡೋದು ಅಂತ ಆ ರೀತಿ ಸಮಸ್ಯೆ ಆಗ್ತದೆ. ಬೇಸಿಗೆಯಲ್ಲಿ ಸಿಗಬೇಕು. ಹೌದು ಹೌದು ಹೌದು ಸರ್. ಕೆಳಗಡೆ ಬುಡದಲ್ಲಿ ಇದೆಯಲ್ಲ ಸರ್, ಅದನ್ನು ತೆಗಿಬೇಕು. ಬುಡದಲ್ಲಿ ಹರಡುವಂತಹ ಬಳ್ಳಿಗಳನ್ನ ಯಾವುದೇ ಕಾರಣಕ್ಕೂ ಮಣ್ಣಿನ ಸಂಪರ್ಕಕ್ಕೆ ಬರಕ್ ಬಿಡಬೇಡಿ. ಒಂದು ಅದನ್ನ ಎತ್ತಿ ಮೇಲ್ ಕಟ್ಟಬೇಕು, ಇಲ್ಲವ ಕತ್ತರಿಸ್ ತೆಗೆದು ಬುಟ್ಟಿ ಗಿಡ ಮಾಡ್ಕೊಬೇಕು. ಇಲ್ಲ, ನಾವು ಬುಟ್ಟಿ ಗಿಡ ಮಾಡಲ್ಲ ಅಂದ್ರೆ ಬುಟ್ಟಿ ಗಿಡ ಮಾಡೋದಾರ ಕೊಡ್ಬೇಕು. ಗೌಡ್ರೆ ಸಮಸ್ಯೆ ಆಯ್ತು, ಅವ್ರ ಫೋನ್ ನಂಬರ್ ಸಮಯ ಆಯ್ತು, ಅವ್ರ ಫೋನ್ ನಂಬರ್ ಕೊಡಿಸ್ಬಿಡ್ತೀನಿ, ಅವ್ರ ಜೊತೆ ನೇರವಾಗಿ ಮಾತಾಡಿ. ಈಗ ಡಾಕ್ಟರ್ ಹರ್ಷ ಅವರ ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ ಬೇಗ. 9449736330. ಇನ್ನೊಮ್ಮೆ 9449736330. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9449736330. ತಮ್ದು ಡಾಕ್ಟರ್ ವಾದಿರಾಜ್ ಅವರೇ. 6360706679. ಇನ್ನೊಂದ್ಸರಿ 6360706679. ಇನ್ನೂ ಒಂದ್ಸರಿ ಹೇಳ್ಬಿಡಿ. 6360706679. ಸಂಬಾರ ಬೆಳೆಗಳ ಸುಸ್ಥಿರ ಬೇಸಾಯ ವಿಧಾನಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಇವರಿಗೆ ಆನ್ಸದ್ರಿ ಕೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದರು ಸಕಲೇಶ್ಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಇಲಕ್ಕಿ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಬಿ ಎ ವಾದಿರಾಜ್ ಹಾಗೂ ಇದೇ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಎನ್ ಹರ್ಷ. ಡಾಕ್ಟರ್ ವಾದಿರಾಜ್ ಹಾಗೂ ಡಾಕ್ಟರ್ ಕೆ ಎನ್ ಹರ್ಷ ಅವರೊಂದಿಗೆ ವಂದಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಕ್ಕಳ ಹಲ್ಲಿನ ಮೇಲೆ ಕಂದು ಅಥವಾ ಹಳದಿ ಬಣ್ಣದ ಅಡ್ಡಗೆರೆ ಕಂಡು ಬರುತ್ತಿದ್ದಲ್ಲಿ ಅದು ದಂತ ಫ್ಲೋರೋಸಿಸ್ ಆಗಿರಬಹುದು. ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ಟೂತ್ಪೇಸ್ಟ್ನಿಂದ ಹಲ್ಲು ಉಜ್ಜಿದ್ದಲ್ಲಿ ಫ್ಲೋರೋಸಿಸ್ ಬರುತ್ತದೆ. ಮನೆಗಳಲ್ಲಿ ಆರ್ಒ ಇಂದ ಶುದ್ಧೀಕರಿಸಿದ ಫ್ಲೋರೈಡ್ ಮುಕ್ತ ನೀರನ್ನೇ ಬಳಸಿರಿ ಮತ್ತು ಕುಡಿಯಿರಿ. ಪೌಷ್ಟಿಕ ಆಹಾರವನ್ನು ತಿನ್ನಲು ತಪ್ಪದೇ ಕುಡಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಪರಂಗಿಹಣ್ಣು, ಗೆಣಸುಗಳಂತಹ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿರಿ. ಫ್ಲೋರೋಸಿಸ್ ಬರದಂತೆ ತಡೆಗಟ್ಟಿರಿ. ಪ್ರಕಟಣೆ ರಾಷ್ಟ್ರೀಯ ಫ್ಲೋರೋಸಿಸ್ ತಡೆ ಹಾಗೂ ನಿಯಂತ್ರಣ ಶಾಖೆ. ಇದ್ಯಾಕಜ್ಜ ಊರಾಚೆ ಬಂದು ಈ ಒಣಗಿದ ಮರದ ಕೆಳಗಡೆ ಮಂಕ ಕೂತಿದ್ಯಾ? ಪಾಟಿ ಸಖೆ, ಊರ್ ತುಂಬಾ ಧೂಳು, ಒಳ್ಳೆ ಗಾಳಿಯೂ ಇಲ್ಲ. ಅಲ್ಲ, ನಾವೆಲ್ಲ ಐಕ್ಲಾಗಿದ್ದಾಗ ಇಲ್ಲೇ ಒಂದ್ ದೊಡ್ಡ ತೋಪಿತ್ತು, ಮಕ್ಕಳೆಲ್ಲ ಅಲ್ಲಿಯೇ ಆಡ್ಕತಾ ಇದ್ವಿ. ದೊಡ್ಡವರು ಇಲ್ಲೇ ವಿಶ್ರಾಂತಿ ಪಡ್ಕತಿದ್ರು. ಏಟೊಂದ್ ಪಕ್ಷಿಗಳಿದ್ದು, ಈಗ ತೋಪು ಇಲ್ಲ, ನೆಳ್ಳು ಇಲ್ಲ. ಅಜ್ಜ, ಈ ಜಾಗದಲ್ಲಿ ಈಗ್ಲೂ ತೋಪ್ ಬೆಳೆಸಬಹುದು. ನರೇಗಾ ಯೋಜನೆಯಲ್ಲಿ ಪ್ರತಿ ಹಳ್ಳಿಲಿ ತೋಪ್ ಮಾಡಕ್ಕೆ ಅವಕಾಶ ಇದೆ ಅಂತ ನಮ್ ಟೀಚರ್ ಹೇಳ್ತಿದ್ರು. ಜಾಬ್ ಕಾರ್ಡ್ ಇರೋರಿಂದ ಗಿಡ ಮರ ಬೆಳೆಸಬಹುದು. ಆಲ, ಅರಳಿ, ಬನ್ನಿ, ಹೊಂಗೆ, ಬೇವು, ಬಿಲ್ಪತ್ರೆ ಎಲ್ಲಾ ನೆಟ್ಟು ಬೆಳೆಸಬಹುದು. ಒಳ್ಳೆ ಯೋಜನೆ ಕಲ ನಡಿ ಈಗ್ಲೇ ಆ ಗ್ರಾಮ ಪಂಚಾಯತಿಗೆ. ನಿಮ್ಮ ಊರಾಚೆ ಇರುವ ಖಾಲಿ ಜಾಗದಲ್ಲಿ ಇಂದೇ ತೋಪು ಬೆಳೆಸಲು ನಿರ್ಧರಿಸಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800424258666. ಇದು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ.